ಅವಿರತ ಶ್ರಮ, ಸಚಿವ ಪಿಯೂಷ್ ಗೋಯಲ್. ಅಂತರ್ನದಿ ಜೋಡಣೆ ರಾಜ್ಯದ ಅಹವಾಲು ಪರಿಶೀಲಿಸಿ ಮುಂದುವರೆಯುವಂತೆ ಅಧಿಕಾರಿಗಳಿಗೆ ಅಮಿತ್ ಶಾ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರರ ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ತಮ್ಮ ತೋಟಗಾರಿಕೆ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಸಿದ್ದಾಪುರ ತಾಲೂಕಿನ ರಾಜು ಕೃಷ್ಣ ನಾಯ್ಕ. ನಮಸ್ಕಾರ ರಾಜು. ನಮಸ್ಕಾರ ಸರ್. ಎಷ್ಟು ಎಕರೆ ಬೆಳೆ ವಿನ್ಯಾಸ ಹೇಗೆ, ಏನೇನು ಮಾಡಿದಿರಿ? ತೋಟ ಮಾಡಿದೆ ಸರ್ 1.5 ಎಕರೆ. ತೋಟದಲ್ಲಿ ಬಾಳೆ ಉಂಟು, ಅಡಿಕೆ ಮತ್ತು ಕಾಳುಮೆಣಸು ಮತ್ತು ಕೋಕೋ ಗಿಡ ಮತ್ತು ಯಾಲಕ್ಕಿ ಗಿಡ, ಇಷ್ಟು ಗಿಡನ್ನು 1.5 ಎಕರೆ ತೋಟದಲ್ಲಿ ಹಾಕಿದ್ದೀವಿ. ಮತ್ತು ಇದನ್ನು ಬಿಟ್ಟು 2 ಎಕರೆ ಗದ್ದೆ ಉಂಟು, ಅದು ಒಂದೇ ಬೆಳೆ ಬರುತ್ತೆ. ನೆಕ್ಸ್ಟ್ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಾಕ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿವಿ, ಅದಿನ್ನು ಬೆಳೆ ಬಂದಮೇಲೆ ಯೋಜನೆ ಮಾಡ್ಬೇಕಂತ ಇದ್ದೀವಿ ಈಗ. ಮತ್ತು ಶುಂಠಿನೂ ಹಾಕಿದ್ದೀವಿ, 1-2 ಎಕರೆ ಶುಂಠಿ ಹಾಕಿದ್ದೀವಿ. 2 ವರ್ಷ ಆಯ್ತು ಹಾಕಬೇಕು, ಇವಾಗ ಚೆನ್ನಾಗಿ ಬರ್ತಾ ಉಂಟು. ಮತ್ತು ಮೆಣಸು ಅದರಲ್ಲಿ ಹಾಕ್ತೀವಿ, ಮತ್ತು ತರಕಾರಿ, ಸೌತೆಕಾಯಿ, ಬೆಂಡೆ, ಇದನ್ನೆಲ್ಲ ಮಿಶ್ರ ಬೆಳೆಗಳನ್ನು ಮಾಡ್ತಾ ಇದ್ದೀವಿ. ಅಂದರೆ ಮೆಣಸು ಅಂದರೆ ಕಾಳು? ಕಾಳು ಮೆಣಸು ಸರ್. ಅಂದರೆ ಅಡಿಕೆ ಮರಕ್ಕೆ ಅಟ್ಯಾಚ್ಮೆಂಟ್ ಆಗಿ ಅಡಿಕೆ ಮರಕ್ಕೆ ಅದು ಹಬ್ಬಕ್ಕಿಂತ ಹೋಗುತ್ತೆ. ಅದು ಚೆನ್ನಾಗುಂಟು, ರೇಟ್ ಚೆನ್ನಾಗುಂಟು. ಈ ಸಲ 400-500 ರೂಪಾಯಿ ರೇಟ್ ಆಗಿತ್ತು, ಒಂದು ಸಲ 2 ವರ್ಷದಿಂದ 800 ರೂಪಾಯಿ ರೇಟ್ ಆಗಿತ್ತು. ಅದು ನಮ್ಮ ವ್ಯವಸಾಯಕ್ಕೆ ಚೆನ್ನಾಗಿ ಒಂದು ಇದಾಗಿ ಬರುತ್ತೆ, ತೊಂದರೆ ಇಲ್ಲ. ಈ ಸರಿ ಮಳೆ ಜಾಸ್ತಿ ಆಗಿದ್ದಕ್ಕೆ ಸೊರಗು ರೋಗ ಅಂತ ಎಲ್ಲ ಬಂತು ಅಂತ ಹೇಳಿದ್ರೆ ನಿಮ್ಗೇನು ಹಂಗೆ ಆಗಿಲ್ಲ? ಇಲ್ಲ ಸರ್, ಆ ಟೈಪ್ ಏನು ಬರಲಿಲ್ಲ. ಅಂದ್ರೆ ನಾವು 2 ಟೈಮ್ ಔಷಧಿ ಹೊಡಿತೀವಿ, ನಮ್ದು ತುತ್ತ ಸುಣ್ಣ ಅಂತ ಹೇಳಿ. ಪ್ರತಿ ವರ್ಷನೂ ಮಳೆ ಜಾಸ್ತಿ ಆದರೆ 2 ಟೈಮ್ ಹೊಡಿತೀವಿ, ಮಳೆ ಕಡಿಮೆ ಆದರೆ 1 ಬಾರಿ ಹೊಡಿತೀವಿ. ಈ ಸಲ 1 ಬಾರಿ ಹೊಡೆದಿದ್ವಿ, ಅಷ್ಟೇನು ಬರಲಿಲ್ಲ ಕೊಳೆ. ಅಂದರೆ ಗಿಡದ ವಯಸ್ಸು ಎಷ್ಟು ಅದಕ್ಕೆ ಬಳ್ಳಿ? ಆ್ಯಕ್ಚುಲಿ ಬಳ್ಳಿ ಬಂದರೆ ಒಂದು 20 ವರ್ಷನೂ ಬರ್ತದೆ ಸರ್. ಕಟ್ಟೆ ರೋಗ ಬಂದ್ಬಿಟ್ಟು 2 ವರ್ಷಕ್ಕೆ ಹೋದ್ರೆ ಹೇಳಕ್ಕೆ ಬರಲ್ಲ. ಅಡಿಕೆ ಮರಕ್ಕೆ ಸರ್ 100-120 ವರ್ಷ ಅದಕ್ಕೆ ಆಯುಷ್. ನಮ್ಮ ಅಜ್ಜರ ನೆಟ್ಟಿದ ಗಿಡ ಇನ್ನೂ ಉಂಟು 100-120. ಇನ್ನು ಗಾಳಿಗೆ ಏನು ಕಟ್ಟಾಗಿ ಬರ್ತೋಗ್ಬಿಟ್ರೆ ಮತ್ತೇನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಅನೇಕ ಬೆಳೆಗಳನ್ನು 1.5 ಎಕರೆಯೊಳಗೆ ವಿನ್ಯಾಸ ಮಾಡಿ ಬೆಳೆದಿದ್ದೀರಿ, ಅದು ಹೇಗೆ ಸಾಧ್ಯ ಆಯಿತು, ಹೆಂಗೆಂಗೆ ಮಾಡಿದ್ದೀರಿ ಸ್ವಲ್ಪ ಹೇಳ್ತಿರೋ, ಬೇರೆ ರೈತರಿಗೂ ಗೊತ್ತಾಗಲಿ. ನಮ್ಮ ಅಜ್ಜರ ಮಾಡಿದ್ದು ಸ್ವಲ್ಪ ಹಳೆ ತೋಟ, ಒಂದು 100 ಗಿಡ ಇತ್ತು ಸರ್. ಮತ್ತು ನಮ್ಮ ತಂದೆಯವರು 200 ಗಿಡ ಹಾಕಿದ್ರು. ಅದಾದ ನಂತರ ನಾನು 1-4 ಗಿಡ ಅಂತರದಲ್ಲಿ. ಅಂತರ ಅಂತ ಹೇಳಿದ್ರೆ ಸರ್ ನಿಮಗೆ 16 ಮೆಟ್ಟು ಅಂತಾರೆ. 16 ಮೆಟ್ಟು ಅಂತ ಹೇಳಿದ್ರೆ ನಿಮಗೆ 12 ಫುಟ್ ಲೆಕ್ಕಾಗುತ್ತದೆ. ಬಣ್ಣನೂ ಅಷ್ಟೇ, 16 12 ಫುಟ್ ಸಾಲಿಂದ ಗಿಡ ಸರ್, ಪಗಡೆ ಸಾಲು ಅಂತೇಳಿ. 1 ಎಕರೆಗೆ 400 ಗಿಡ ಕೊಡುತ್ತೆ ಸರ್ ಹಳೆ ತೀರಿಯಲ್ಲಿ. ಇವಾಗೆಲ್ಲ ಸರ್ 8 ಫುಟ್ಗೆ 9 ಫುಟ್ಗಳು ಹಾಕ್ತಾರೆ, ಅದಷ್ಟು ಇಳುವರಿ ಬರಲ್ಲ ಸರ್. 200 ಹಾಕ್ತಾರೆ ಅಂದರೆ ಏನಿದೆ ಸರ್, ಈಗ 16 ಮೆಟ್ಟು ಅಂತ ಹೇಳಿದ್ರೆ 12 ಫುಟ್ ಅದು ಸೆಂಟ್ರ್ ಗಿಡಕ್ಕೆ ಒಂದು ಹಾಕ್ಲಿಕ್ಕೆ ಜಾಗ ಇರ್ತಿತ್ತು. ಇವಾಗ ಹಂಗಲ್ಲ ಸರ್, ಇವಾಗ ಏನು ಮಾಡಿದ್ರೆ ಎಲ್ಲ 8-8 ಫುಟ್ಗೆ ಹಾಕೋಕ್ಕೆ ಅಷ್ಟೊಂದು ಇಳುವರಿ ಬರೋದು ನನ್ನ ಅನಿಸಿಕೆ. ಈಗ ನಮ್ದು ಹಿಂದಿನ ತೇರಲ್ಲಿ ನಾನು ಎಲ್ಲ ಅದೇ 16 ಮೆಟ್ಟಿಗೆ ಹಾಕಿದ್ದೆ, 16 ಮೆಟ್ಟು 12 ಫುಟ್ ಲೆಕ್ಕದಲ್ಲಿ ಹಾಕಿದ್ದೀನಿ ಸರ್. ನಡು ಮಧ್ಯೆ ಮತ್ತು ಯಾಲಕ್ಕಿ ಮತ್ತು ಕೋಕೋ ಗಿಡ ಮತ್ತು ನಡು ಮಧ್ಯೆ ಬಾಳೆ ಗಿಡ, ಇದಿಷ್ಟನ್ನು ಹಾಕಿದ್ದೀನಿ ಸರ್. ಮತ್ತು ಕಾಳು ಮೆಣಸು. ಬಾಳೆ ಬಂದ ತಕ್ಷಣ ಅದನ್ನ ಕಟಾವು ಮಾಡಿ ಮತ್ತೆ ಮರಿ ಬರ್ತಾ ಇರುತ್ತೆ, ಹಂಗೆ ಬಿಟ್ಟು ಬಿಡುದಾ ಅಥವಾ ಹೇಗೆ? ಇಲ್ಲ ಸರ್, ಅದರಲ್ಲಿ ಬಾಳೆಗಳು ನೆಟ್ಟ ತಕ್ಷಣ ನಾವು ಬಾಕಿ ಹಳ್ಳೆಲ್ಲ ತೆಗೆದು ಬಿಡ್ತೀವಿ ಸರ್. 1 ಹಳ್ಳಿ ಮಾತ್ರ ಬಿಡ್ತೀವಿ, ಆ 1 ಹಳ್ಳಿ ಬಿಟ್ಟರೆ ಮಾತ್ರ ನಮಗೆ ಏನಾದ್ರು ಕೊನೆ ಚೆನ್ನಾಗಿ ಹಿಡಪಾಗಿ ಬರುತ್ತೆ. ಮತ್ತೆ 3-4 ಇದು ಬಿಟ್ಟರೆ ಕಿತ್ತು ಬೇರೆ ಕಡೆ ಹಿಡಿತೀವಿ ಸರ್, ಜಾಗ ಉಂಟು, ಬೇರೆ ಕಡೆ ನಡ್ಕೊತ ಹೋಗ್ತೀವಿ, ಇಲ್ಲ ಬೇರೆ ಯಾರಿಗಾದ್ರೂ ಮಾರಾಟ ಮಾಡ್ತೀವಿ, ಅದರಿಂದ ಸ್ವಲ್ಪ ಆದಾಯ ಬರ್ತದೆ. ಅದು ಭಾಳ ಹೀಳಾಗ್ಬಿಟ್ಟು ಸರ್, ಮತ್ತೆ ಎಲ್ಲ ಗಿಡಕ್ಕೂ ಅದು ಇದು ಸಾಕಾಗಲ್ಲ ಬೆಳಕು. ಹಾಂ, ಬೆಳಕು ಒಂದು ಸರ್ ಮತ್ತು ಅದಕ್ಕೆ ಒಂದೇ ಕೊನೆಗೆ ಅಷ್ಟೇ ಚೆನ್ನಾಗಾಗಲ್ಲ, ಅದು ಒಂದೇ ಬಿಟ್ಬಿಟ್ರೆ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೀತು ಸರ್. ಅದು ಕೊನೆ ಒಂದು 40 ಕೆಜಿ 30 ಕೆಜಿ ಹಿಂಗಾರು ಬರ್ತದೆ ಸರ್. ಅದು ಬಹುವಾರ್ಷಿಕವಾಗಿ ಬರುತ್ತೆ. ಎಷ್ಟು ಬೆಳೆಯನ್ನು ಬಿಡ್ಬೋದು ಹಂಗೆ? ಅದೇ ಕಿತ್ತು ನೆಟ್ಟು ಬರೀ ಒಳ್ಳೆ ಸರ್, 3 ವರ್ಷಕ್ಕೊಂಥರ ಕಿತ್ತು ನೆಡಬೇಕಾದ್ರೆ ನಾವು, ಅದು ಇಲ್ಲಾಂದ್ರೆ ಕಟ್ಟೆ ರೋಗ ಬಂದ್ಬಿಡ್ತದೆ ಸರ್. ನಮ್ಮ ಕಡೆ ಕಟ್ಟೆ ರೋಗ ಅಂತ ಕಿತ್ತು ನೆಟ್ಟಷ್ಟು ಬಾಳೆ ಭಾರಿ ಚೆನ್ನಾಗಿ ಬರ್ತೈತಿ, ಬಾಳೆನೂ ಚೆನ್ನಾಗಿ ಬರ್ತೈತಿ, ಮತ್ತೆ ಸರ್ ಬೆಳೆನೂ ಚೆನ್ನಾಗಿ ಬರ್ತೈತಿ, ಮತ್ತೆ ಕೊನೆನೂ ಭಾರಿ ಚೆನ್ನಾಗಿ ಹಿಡುಪಾಗಿ ನಿಲ್ತೈತಿ. ಮತ್ತೆ ಬಾಳೆಗಿಡ ಇದರಿಂದ ಸ್ವಲ್ಪ ತೋಟಕ್ಕೂ ಭಾಳ ತಂಪು, ನೀರು ಜಾಸ್ತಿ ಬಿಡ ಸರ್. ಅದನ್ನು ನೀರನ್ನು ಹಿಡಿದಕ್ಕಾಗಿ ನೀರು ಜಾಸ್ತಿ ಅವಶ್ಯಕತೆ ಬೀಳಲ್ಲ, ಮೇಲ್ ನೀರನ್ನು ಕೂಡ ಅವಶ್ಯಕತೆ ಇರಲ್ಲ ತೋಟಕ್ಕೆ. ಯಾವತ್ತು ಬಾಳೆ ಇರೋದ್ರಿಂದ ಯಾವತ್ತು ನೀರು ಅದನ್ನು ಸಂಗ್ರಹಣೆ ಮಾಡಿಸ ಶಕ್ತಿ ಬಾಳೆಗಿಡದಲ್ಲೂ ಉಂಟು. ಹಾಗಾಗಿ ಈಗ ಅದು 3 ವರ್ಷ ಆದ್ಮೇಲೆ ಕೇಳ್ತೀರಿ, ಆ ಕಂದ ಇರುತ್ತಲ್ಲ, ಕಂದ ಬೇರೆ ಕಂದ ತಂದು ಹಾಕ್ಬೋದು ಅಥವಾ ಇದರಿಂದ ಹಾಕ್ತೀವಿ ಸರ್. ಬೇರೆ ಹೊಸ ಹೊಸ ತಳಿಗಳು ಹಾಕ್ತೀವಿ, ಮೈಸೂರು ಮಿಟ್ಲೆ ಹಾಕ್ತೀವಿ, ಮತ್ತೆ ಕರಿಬಳೆ ಹಾಕ್ತೀವಿ, ಮತ್ತೆ ಸಾರಿನ ಬಾಳೆ ಅಂತೇಳಿ ಸಾಂಬಾರಿಗೆಲ್ಲ ಹಾಕ್ತಾರಲ್ಲ ಅದನ್ನು ತಂದು ಹಾಕ್ತೀವಿ. ಒಂದು 3-4 ವೆರೈಟಿ ಏಲಕ್ಕಿ ಬಾಳೆ ಅಂತ ಉಂಟು, ಅದು ತಂದು ಹಾಕ್ತೀವಿ, ಮತ್ತೆ ಜೊಂಡಿಸ್ ಬಾಳೆ ಅಂತ ಉಂಟು, ಅದು ತಂದು ಹಾಕ್ತೀವಿ. ಎಲ್ಲ ಬೇರೆ ನಾವು ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ ಸರ್. ಮತ್ತೆ ಈ ಗೋವಾ ಕಡೆ ಎಲ್ಲ ಬಾಳೆ ಭಾಳ ಕಡಿಮೆ ಅಲ್ಲ ಸರ್, ನಮ್ಮಿಂದ ಹೋಗಿರೋಕ್ಕಾಗಿ ನಮ್ಗೆ ಇಲ್ಲಿಂದಲೇ ಜಾಸ್ತಿ ಟ್ರಾನ್ಸ್ಫರ್, ಇಲ್ಲಿಂದ ನಮ್ಮ ಮನೆಯಿಂದ ಹೋಗಿದ್ಬಿಡ್ತಾರೆ ಜನ, ಗಾಡಿ ಮಾಡ್ಸಿಂದ ಹೋಗ್ತಾರೆ ವ್ಯಾಪಾರಸ್ಥರು. ಹಾಗಾಗಿ ಈಗ ನಾವು ಬಾಳೆ ಹಾಕ್ತೀವಲ್ಲ, ಮಧ್ಯಮ ಹಾಕಿರ್ತೀವಿ, ಈಗ 2-3-4-5 ತಳಿಯನ್ನು ಹಾಕಿದಾಗ ಇದೊಂದು 4 ಟನ್ನು, ಇದೊಂದು 2 ಟನ್ನು, ಇದೊಂದು 1 ಟನ್ನು, ಈ ರೀತಿ ಬಂದಾಗ ಮಾರಾಟಕ್ಕೆ ತೊಂದರೆ ಆಗುತ್ತೋ ಅನುಕೂಲ ಇಲ್ಲ? ಇಲ್ಲ ಸರ್, ಅನುಕೂಲ ಆಗುತ್ತೆ, ನಮ್ಗೆ ತೊಂದರೆ ಆಗಲ್ಲ. ಅಂದ್ರೆ ನಾವು ಯಾವ್ದು ಜಾಸ್ತಿ ಮಾರ್ಕೆಟ್ ಜಾಸ್ತಿ ಉಂಟು ಅದನ್ನೇ ಹಾಕ್ತೀವಿ. ಮೈಸೂರು ಮೆಟ್ಲಿಗಿಂತಲೂ ನಮ್ದು ಬರೀ ಮೆಟ್ಲು ಮಾತ್ರ ಉಂಟು, ಮೆಟ್ಲು ಚೆನ್ನಾಗಿ ಇಳುವರಿ ಬರುತ್ತೆ, ಮತ್ತೆ ರೇಟ್ ಚೆನ್ನಾಗಿರ್ತದೆ, 22 ರೂಪಾಯಿ 24-30 ರೂಪಾಯಿವರೆಗೂ ರೇಟ್ ಆಗದ ಒಂದು ಟೈಮ್. ಹಾಗಾಗಿ ಅದನ್ನ ನಾವು ಜಾಸ್ತಿ ಹಾಕ್ತೀವಿ ಸರ್. ಅದು ಮತ್ತೆ ಜಾಸ್ತಿ ಹೈಟ್ ಹೋಗಲ್ಲ, ಒಂದು 10 ಫುಟ್ ಒಳಗೆ ಅಷ್ಟು ಅದ್ರ ಹೈಟ್ ಸರ್, ಜಾಸ್ತಿ ಹೋಗಲ್ಲ. ಈ ಕರಿ ಬಾಳೆ ಆದ್ರೆ ಸಿಕ್ಕಾಪಟ್ಟೆ ಹೈಟ್ ಹೋಗುತ್ತೆ ಸರ್. ಅದು ಬಾಳೆ ಮತ್ತೆ ಈ ಗಾಳಿಗೆಲ್ಲ ಮುರಿದು ಬೆಳೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಮೆಟ್ಲನ್ನು ಜಾಸ್ತಿ ಹಾಕೋದು ಜಾಸ್ತಿ ಸರ್. ಗೊನೆ ಚೆನ್ನಾಗಿ ಬರಬೇಕಂದ್ರೆ ಏನು ಮಾಡೋದು? ಅದೇ ಸ್ವಲ್ಪ ಮಡ್ಡೆ ಗೊಬ್ಬರ ಹಾಕ್ಬೇಕು ಸರ್, ಸ್ವಲ್ಪ ಸರ್ಕಾರಿ ಗೊಬ್ಬರ ಹಾಕ್ತೀವಿ, ಸ್ವಲ್ಪ ಯೂರಿಯಾ, ಮತ್ತು ಸ್ವಲ್ಪ ಮಣ್ಣನ್ನು ಜಾಸ್ತಿ ಕೊಡ್ಬೇಕು ಅದಕ್ಕೆ, ಮೇಲ್ ಮಣ್ಣು ಅಂತ ಹೇಳ್ತಾರೆ. ಮತ್ತು ಕಂತ ಜಾಸ್ತಿ ಹೊಡಬೇಕು ಸರ್, ಒಂದು 2-3 ಫುಟ್ ಹೊಡೆದ್ರೆ ಭಾರಿ ಒಳ್ಳೆಯದು. ಮತ್ತು ಮೇಲ್ ಮಣ್ಣು ಜಾಸ್ತಿ ಕೊಡ್ಬೇಕು ಸರ್ ಅದಕ್ಕೆ. ಮತ್ತೆ ಒಂದು ಗೊನೆಯಲ್ಲಿ ಇಷ್ಟೇ ಹಣ್ಣು ಇರಬೇಕು, ಹಂಗೇನು ಮಾಡಬೇಕು? ಸ್ಟೆಪೇನಿಲ್ಲ ಸರ್, ಅದು ಹೇಳಕ್ ಬರಲ್ಲ, ಅದು ಗಿಡದ ಮೇಲೆ ಡಿಪೆಂಡ್ ಸರ್. ಅದೇ 20 ಕೆಜಿ, 30 ಕೆಜಿ, 40 ಕೆಜಿ, 50 ಕೆಜಿವರೆಗೂ ಬರುತ್ತದೆ. ಚೆನ್ನಾಗಿ ಬಂದರೆ 60 ಕೆಜಿ ಬಂದರೂ ಬಂತು, ಅದು ನಮ್ಮದು ಕೃಷಿ ಮೇಲೆ ಅವಲಂಬಿಸಿರುತ್ತೆ ಸರ್. ಅದು ಅದು ಎಷ್ಟು ಬರುತ್ತೆ ಅದಕ್ಕೆ ಬಿಟ್ಟು ಉಳಿದ. ಹೌದು ಸರ್. ನಾವೇನು ತುದಿ ಮುರಿಯೋದು ಹಂಗೇನು ಮಾಡೋದಿಲ್ಲ. ಏನು ಮಾಡಲ್ಲ ಸರ್. ಹಣ್ಣಿನ ಗಾತ್ರ ಬರಬೇಕಂದ್ರೆ ಅದನ್ನು ಸಿಂಪರಣೆ ಮಾಡಿರಿ, ಇದನ್ನು ಸಿಂಪರಣೆ ಮಾಡಿ. ನಾವು ಅದೇ ಆ ಟೈಪ್ ಏನು ಮಾಡ್ತಿಲ್ಲ ಸರ್. ಸದ್ಯ ಇವಾಗ ಕೃಷಿ ಹೆಂಗ ಈಗ ಏನುಂಟು ಮಾಮೂಲಿಯಾಗಿ ಅದನ್ನೇ ನಾವು ಮಾಡ್ತಿದ್ದೀವಿ ಸರ್. ಬಿಟ್ಟ ಮತ್ತೆ ಬೇರೆ ಏನೋ ಅದಕ್ಕೆ ಔಷಧಿ ಹೊಡೆಯೋದಾಗಲಿ ಅಥವಾ ಬೇರೆ ಯಾವುದು ಮಾಡ್ತಿಲ್ಲ ಸರ್. ಈಗ ಬೇಕಾಗೇ ಇಲ್ಲ, ನಮ್ಮಲ್ಲಿ ಏನಕ್ಕೆ ಅವಶ್ಯಕತೆ ಇಲ್ಲ ಸದ್ಯ ಮಟ್ಟಿಗೆ. ಬೇರೆ ಕಡೆ ಏನು ಮಾಡ್ತಾರೆ ಗೊತ್ತಿಲ್ಲ ಸರ್. ಸದ್ಯ ಮಟ್ಟಿಗೆ ನಮ್ದು ಈಗ ಹಿಳ್ ಮಾತ್ರ ನಾವು ಸರ್ ಕಿತ್ತು ಬಿಡ್ತೀವಿ, ಅದೊಂದೇ ಬಿಟ್ಟು ಮತ್ತೆ ಬೇರೆ ಯಾವುದು ಮಾಡ್ತಿಲ್ಲ ಸರ್. ನಾವು ಈಗ ಬರೀ ಬಾಳೆನ ಹಾಕಕ್ಕಾಗಲ್ಲ, ಮಧ್ಯೆ ನೀವು ಏಲಕ್ಕಿ ಹಾಕಿರಿ, ಕೋಕೋ ಹಾಕಿರಿ, ಅದು ಹೇಗೆ ಎಲ್ಲಿ ಹಾಕಿರಿ? ಅದು ತೋಟದಲ್ಲಿ ಹಾಕಿದ್ವಿ ಸರ್. ನಡು ಮತ್ತೆ ಜಾಗ ಇರುತ್ತೆ ಸರ್ ಸೈಡಿಗೆ, ಅದು ಏಲಕ್ಕಿ ಹಾಕಿದ್ವಿ, ಕೋಕೋ ಗಿಡ ಹಾಕಿದ್ವಿ, ಮತ್ತೆ ಕಾಫಿ ಗಿಡನೂ ಹಾಕಿದ್ವಿ ಅದರಲ್ಲಿ. ಒಟ್ಟು ಒಂದು 5-6 ಮಿಶ್ರ ಬೆಳೆ ಉಂಟು ಸರ್ ಅದ್ರ. ಮತ್ತೆ ಇದು ಯಾವ್ದು ಸರ್, ಬಾಳೆ ಆಯ್ತಾ, ಕಾಳುಮೆಣಸು ಇಷ್ಟನ್ನು, ಮತ್ತೆ ಜಂಬೆ ಗಿಡ ಉಂಟು ಸರ್, ಜಂಬೆ ಹಣ್ಣು ಅಂತ ಹೇಳ್ತಾರೆ, ಅದು ಉಂಟು. ಅಂದ್ರೆ ಒಂದು ಕಡೆ ಬಾಳೆ, ಒಂದು ಕಡೆ ಕೋಕೋ, ಒಂದು ಕಡೆ ಏಲಕ್ಕಿ, ಹಿಂಗೆ ಹಾಕೊಂತ ಬಂದಿದ್ದು ಅಥವಾ ಹೇಗೆ? ಅಲ್ಲ ಹಂಗಲ್ಲ ಸರ್, ಅಡಿಕೆ ನಡುಮಧ್ಯದಲ್ಲೇ ಹಾಕಿದ್ದು ಬಂದಿದ್ದು. ಅಡಿಕೆ ನಡುಮಧ್ಯ ಅಲ್ಲ ಸರ್, ನಡುಮಧ್ಯ ಮಾತ್ರ ಬಾಳೆಗಿಡ ಹಾಕೋದು, ಸೈಡ್ ಜಾಗ ಇರುತ್ತಲ್ಲ ಸರ್ ಅಲ್ಲೇ ಕೊಕ್ಕೋ ಗಿಡ, ಕಾಫಿ ಗಿಡ, ಏಲಕ್ಕಿ, ಮತ್ತೆ ಕಾಳುಮೆಣಸು ಎಲ್ಲದೂ ಹಾಕಿದ್ದು ಬರ್ತೀವಿ ಸರ್. ಈ ಬೆಳೆಗಳು ಒಂದಕ್ಕೊಂದು ಪೂರಕನಾ ಹೇಗೆ ಅಂದ್ರೆ ಸರ್? ಈಗ ನೀರಿಗಾಗಿ ಪೈಪೋಟಿ ಮಾಡೋದು, ಸೂರ್ಯನ ಬೆಳಕಿಗಾಗಿ ಪೈಪೋಟಿ ಮಾಡೋದು, ಆ ಟೈಪ್ ನೀರು ಬೆಳಕು ಚೆನ್ನಾಗಿ ಬರ್ತಾ ಉಂಟು ಸರ್. ಯಾವ್ದಕ್ಕೆ ಪ್ರಾಬ್ಲಮ್ ಆಗ್ತಾ ಇಲ್ಲ, ನೀರಿಗೇನು ಸಮಸ್ಯೆ ಆಗ್ತಾ ಇಲ್ಲ, ಬಾಳೆ ಇದರಿಂದ ನೀರಿಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ, ನಮಗೆ ಪೌಷ್ಟಿಕಾಂಶ ಏನು ಕೊರತೆ ಆಗ್ತಿಲ್ಲ. ನಾವು ನೀರು ಒಂದು 2 ತಿಂಗಳು ನೀರು ಯೂಸ್ ಮಾಡ್ತೀವಿ ಸರ್, ಮೈಕ್ರೋಜೆಟ್ ಮಾಡಿ ನೀರನ್ನು ಬಿಡಿಸ್ಬಿಡ್ತೀವಿ, ಒಂದು 2 ತಿಂಗಳು ಮಿಷನ್ ಹೊಡಿಸ್ಬಿಡ್ತೀವಿ. ಮತ್ತೆ ಯಾವ್ದಾದ್ರು ರಾಸಾಯನಿಕ ಗೊಬ್ಬರನ ಇದು ಈಗೆಲ್ಲ ಬಂದಿವರಿಗೆ ಕಳೆನಾಶಕ, ಅದನ್ನ ಯಾವ್ದು ನಾವು ಯೂಸ್ ಮಾಡಲ್ಲ ಸರ್. ಏನಾದ್ರೆ ಮಿಷನ್ ಹೊಡಿಸಿದ್ರೆ ಅದು ಅಲ್ಲೇ ಗೊಬ್ಬರ ಆಗುತ್ತೆ, ಅಲ್ಲೇ ಕಟ್ಟಾಗಿ ಬಿಡುತ್ತೆ, ಅದು ಅಲ್ಲೇ ಗೊಬ್ಬರ ಆಗುತ್ತೆ. ಬೇರೆ ದರ್ಶನಲ್ಲಿ ತೆಗೆಯಲ್ಲ? ಇಲ್ಲ ಸರ್, ಏನು ಮಾಡಲ್ಲ. ಮತ್ತೆ ಬಂದ ತಕ್ಷಣ 4-5 ತಿಂಗಳು ಬಿಟ್ಟು ಮತ್ತೆ ಅದೇ ಕಟಾವ್ ಮಾಡ್ತೀವಿ, ಅದು ಮತ್ತೆ ಅಲ್ಲೇ ಬೆಳೆ ಆಗುತ್ತೆ, ನಮ್ಗೆ ಭಾಳ ಒಳ್ಳೇದು ತೋಟಕ್ಕೆ, ಅದು ಮತ್ತೆ ಗೊಬ್ಬರ ಆಗುತ್ತೆ ನಮಗೆ. ಮತ್ತೆ ಅದು ಕಿತ್ತು ಬಿಟ್ಟು ಏನಾಗುತ್ತೆ ಅಂದ್ರೆ ಸರ್, ನಮಗೆ ಗೊಬ್ಬರ ಜಾಸ್ತಿ ಸಿಗಲ್ಲ. ಇದು ಕಟಾವ್ ಮಾಡೋದ್ರಿಂದ ಮತ್ತೆ ನಮ್ಗೆ ಗೊಬ್ಬರ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಈಗ ಅಡಿಕೆ ಎತ್ತರವಾಗಿ ಬೆಳೆಯುತ್ತೆ, ಹೌದಲ್ಲ, ನಾವೊಂದು ಕಟಾವ್ ಮಾಡಬೇಕಾದಾಗ ಅದ್ರ ಗೊನೆ ಬಿದ್ದು ಇವು ಮುರಿಯುವುದು ಹಂಗೇನು ಆಗಲ್ಲ? ಇಲ್ಲ ಇಲ್ಲ ಸರ್, ಅದಕ್ಕೆಲ್ಲ ಈಗ ಹಗ್ಗ ಉಂಟಲ್ಲ ಸರ್, ಹಿಂದಿನ ಕಾಲದಿಂದ ಹಗ್ಗ ಮೇಲೆ ಬಿಡ್ತಾರೆ, ಹಗ್ಗದ ಮೇಲೆ ಬಿಡೋಕ್ಕಾಗಿ ಏನು ಅಪಾಯ ಆಗಲ್ಲ ಸರ್ ಅದು. ಹಾಗಾಗಿ ಅದು ಕೊನೆ ದೊಡ್ಡ ಅಷ್ಟು ಚೆನ್ನಾಗಿ ಚಾಣಕ್ಷದಿಂದ ಕೆಲಸ ಮಾಡ್ತಾರೆ ಅವರು. ಹಾಗಾಗಿ ಕರೆಕ್ಟಾಗಿ ಕೊನೆ ಅದಕ್ಕೆ ಹತ್ರ ಹೋಗಿ ಅದನ್ನ ಹಗ್ಗದಲ್ಲೇ ಬಿಡೋದ್ರಿಂದ, ಮತ್ತೆ ನಾವು ಅದನ್ನ ಕರೆಕ್ಟಾಗಿ ತಗೊಂಡ್ರಿಂದ ಯಾವುದೇ ಗಿಡಕ್ಕೆ ಎಫೆಕ್ಟ್ ಆಗಲ್ಲ, ನಮ್ಮ ಕೈಗೆ ಹತ್ರನೇ ಬರುತ್ತದೆ. ಈಗ ಅಡಿಕೆಯನ್ನು ಬೆಳೆಸಬೇಕಾದ

ಕೂಡಲ ಸಂಗ